ಆಕಳು ಸಾಕೋದಂತೂ ಆ ಹಿಂದಿನ ಕಾಲದಾಗ ಹೇಳ್ತಾ ಇದ್ರು, ಒಂದು ಆಕಳು ಹೊಟ್ಟ್ಯಾಕ ಹಚ್ಚೇರು ಬಂಗಾರ ಅಂತ ಆಗಿನ ರೇಟಿಗೆ ಅವ್ರು ಹೇಳ್ತಾ ಇದ್ರು. ಈಗಿನ ರೇಟಿಗೆ ಲೆಕ್ಕ ಹಾಕಿದ್ರೆ ಒಂದು ಆಕಳ 100,000 ರೂಪಾಯಿ, 125,000 ರೂಪಾಯಿ. ನಾನು 3 ಗಿರ್ ಆಕಳಗಳನ್ನ ಪಂಡ್ರಾಪುರದ ಹತ್ರ ಚಡಚಣದ ಹತ್ರ ಬಿಜಾಪುರ ಪಂಡ್ರಾಪುರ ನಡುವೆ ಚಡಚಣಿ ತಂದೆ, 2.5 ಲಕ್ಷ ಆಯಿತು, ಇಲ್ಲಿಗೆ ಬರೋದ್ರ 3 ಲಕ್ಷ ಆಯಿತು. ಆಮೇಲೆ ಒಂದು ಶಾಹಿವಾಲ್ ತಂದೆ, ಅದು 1 ಲಕ್ಷ ರೂಪಾಯಿ ಆಯ್ತು ಇಲ್ಲಿಗೆ ಬರೋದ್ರಾಗ. ಆಮೇಲೆ ಗರ್ಭಧರಿಸಿದಂಥ ಆಕಳ, ಗರ್ಭಧರಿಸಿದ್ದು ವಿತ್ ಕರು ಅಥವಾ 15 ದಿನ ತಿಂಗಳದಾಗ ಇದು ಕೊಡೋದು. ಆದರೆ ಶಾಹಿವಾಲ್ ಮಾತ್ರ ನಾವು ಅದು ಕಟ್ಟಿಲ್ಲ, ಇನ್ನೊಂದು 3 ತಿಂಗಳಿಗೆ ಕರು ಹಾಕ್ಬೋದು. ಆಮೇಲೆ HF ಕರು ಸಹಿತ ಇದ್ದು ತಂದೀವಿ. ಆಮೇಲೆ ಗಿರ್ನು ಕರು ಸಹಿತ ಇದ್ದದ್ದೇ ತಂದೀವಿ. ಇನ್ನು ಉಳಿಕಿದ್ದು ಕರು ಮಾತ್ರ ಇದು ರಾಠಿ ಅನ್ನೋದು ಒಂದು 1.5 ವರ್ಷದ ಕರು ಅದ. ಈಗ ಕರುಗಳು ಬರ್ತಾವಲ್ಲ, ಆಕಳು ಕರುಗಳನ್ನು ಏನು ಮಾಡ್ತಿರ್ತಾವೆ, ಮಾರಾಟ ಮಾಡ್ತಿರೋ ಅಥವಾ ಇಟ್ಕೊಂಡು ಒಂದು ಮೇಸಿ ಮತ್ತು ಆಕಳುಗಳನ್ನು ಮಾಡಿ ಅದರಿಂದ ಹೈನುಗಾರಿಕೆಯನ್ನು ಮಾಡ್ತಾ ಇರ್ತಾರೆ ಹೇಗೆ? ನಾನು ಆಕಳದ್ದು ಶುರು ಮಾಡಿ 1 ವರ್ಷ ಆಯಿತು. ಒಂದೊಂದೇ ಕರು ಅವ, ಹೋರಿ ಕರ ಇದ್ದರೆ ಅದನ್ನು ಮೇಯಿಸ್ತೀವಿ ನಾವು, ಬೀಜಕ್ಕೆ ಬೇಕು ಒಂದು. ಆಮೇಲೆ ಏನು ಆಕಳ ಕರುಗಳಂತೂ ಬೇಕೇ ಬೇಕು, ಮಲ್ಟಿಪ್ಲೈ ಆಗ್ತಾವೆ, ಜವಾರಿ ಆಗಲಿ. ಇನ್ನು ಹೋರಿಗಳನ್ನ ನಾವು ಬೀಜಕ್ಕೆ ಬಿಟ್ಟು ಉಳಿಕಿದ್ದು ನಾವು ಮಾರ್ತೀವಿ, ನಾವು ಯಾರಿಗಾದರೂ ಕೊಡ್ತೀವಿ. ಈಗ ಮಾರ್ತಾವೆ ಹೋರಿಗಳಂತಂದರೆ, ಹೋರಿ ಕರುಗಳು ಎಲ್ಲ ಬೇರೆ ನಮ್ಮ ಜಾತಿ ಇರ್ಬೋದು ಅಥವಾ ಸ್ಥಳೀಯ ಆಕಳ ಹೋರಿಗಳದು ಎಲ್ಲ ಎಷ್ಟಕ್ಕೆ ಮಾರ್ತಾವೆ ನೀವು? ಹೋರಿಗಳ ರೇಟ್ ಏನು ರೀ, ಒಂದು ಜೊತೆ 1.5 ಲಕ್ಷ ತನಕ ಹೋಗ್ತಾವೆ, ಅಂದರೆ 70,000 ರಿಂದ 80,000 ತನಕ ಕೂಡ ಕೊಡ್ಬೋದು ಒಂದು ಹೋರಿ. ಈ ನೋಡಿ ಗಿರ್ ಆಕಳ ಒಂದು ಗೋಮೂತ್ರವನ್ನು ಬಳಸಿ ಹಲವಾರು ಜನ ರೈತರು ಕೃಷಿಯೊಳಗೆ ಸಾಕಷ್ಟು ಅದರದ ಒಂದು ಸದ್ಬಳಕೆಯನ್ನು ಮಾಡ್ಕೋತಾ ಇದ್ದಾರೆ. ನೀವು ಆ ಥರ ಏನಾದರೂ ಅದರ ಗೋಮೂತ್ರ ಸಗಣಿ ಅದನ್ನು ಬಳಕೆ ನಿಮ್ಮ ಕೃಷಿಯೊಳಗೆ ಏನಾದ್ರು ಮಾಡ್ತಾಯಿದ್ದೀರಿ? ಅಲ್ಲ, ಹೆಂಡಿ ಜೊತೆಗೆ ನಮ್ದು ಏನು ಇಡೀ ನಮ್ದು ಏನು ಈಗ ಪ್ರಾಡಕ್ಟ್ ಬರ್ತದ, ಎಮ್ಮೆ ಹೆಂಡಿ ಜೊತೆಗೆ ಎಮ್ಮೆ ಮೂತ್ರ ಜೊತೆಗೆ ಗೋದ್ದು ಕಲಿತದೆ. ನಾವು ಪ್ರತ್ಯೇಕವಾಗಿ ಮಾಡಿ ಇದನ್ನು ಕೊಡಬೇಕು ಅದು ಕೊಡಬೇಕು, ಅಷ್ಟು ನಮಗೆ ಪುರುಸತ್ತೂ ಆಗೋಲ್ತು, ನಮ್ಮ ಲೇಬರು ನಾವು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋಲ್ತು. ಇದೇ ನನ್ನ ಏಜ್ಗೆ ಇದು ಹೆವಿ ಅನ್ನಿಸ್ತದೆ, ನಾನು ಮ್ಯಾನೇಜ್ ಮಾಡೋದು 2 ಯೂನಿಟ್ ಮಾಡೋದಂತಂದರೆ ನಮ್ಮ ಹತ್ರ 4 ಮಂದಿ ಇಲ್ಲಿ, ಒಂದೊಂದು ಯೂನಿಟ್ನಾಗ 2 ಬಿಹಾರಿದಾರ, 2 ಲೋಕಲ್ ಆರ, 8 ಮಂದಿ ನಮಗೆ ರೆಗ್ಯುಲರ್ ಆಗಿ ಇಲ್ಲಿ ಕೆಲಸ ಮಾಡ್ತಾರೆ ನಮ್ಮ 2 ಯೂನಿಟ್ನಾಗ. ಈಗ ಇದಕ್ಕೆಲ್ಲ ಹಸಿಮೇವಿಂದ ಒಂದು ಅನುಕೂಲತೆಗಳು ಬೇಕು, ಹಸಿಮೇವನ್ನು ಹೇಗೆ ಮಾಡ್ಕೊಂಡಿರಿ, ಏನೇನು ಮಾಡಿದ್ರಿ ಹಸಿಮೇವಿನ ವ್ಯವಸ್ಥೆಗಳನ್ನು? ಹಸಿಮೇವು ಅಂದ್ರೆ ನಾವು ನೇಪೇರ್ ಗ್ರಾಸ್ ಹಾಕಿವಿ, ಆಮೇಲೆ ಸೌತ್ ಆಫ್ರಿಕನ್ ಟಾಲ್ ಬೆಳೆಸ್ತೀವಿ, ಆಮೇಲೆ ಆಗಾಗ ಸಜ್ಜಿ ಜೋಳ ಬಿಳಿ ಜೋಳ ಹಸಿಮೇವು ಇರ್ತದೆ. ಇದಲ್ದ ಇನ್ನು ಹಸಿ ಹುಲ್ಲು ಇರ್ತದೆ, ಅದಕ್ಕೆ 2 ಆಳುಗಳನ್ನ ಒಂದೊಂದು ಡೈರಿ ಫಾರಮ್ನಾಗ ಸೀಸನ್ದಾಗ ಹಸಿ ಹುಲ್ಲು ಇದ್ದಾಗ ಮಳೆ ಬಂದಾಗ ಅದನ್ನ ಕೊಯ್ಸಿ ನಾವು ದನಗಳಿಗೆ ಹಾಕ್ತೀವಿ. ಈಗ 2 ನಿಮ್ಮ ಡೈರಿ ಯೂನಿಟ್ಗಳಿಂದ ಇಷ್ಟೆಲ್ಲ ಜಾನುವಾರು ಸಾಕಾಣಿಕೆ ಇದೆ, ಗೊಬ್ಬರ ಎಷ್ಟು ಉತ್ಪಾದನೆ ಆಗುತ್ತೆ ಒಂದು ವರ್ಷಕ್ಕೆ, ಎಷ್ಟು ಗೊಬ್ಬರ ಬರುತ್ತೆ ನಿಮಗೆ ಇದರಿಂದ? ಗೊಬ್ಬರ 125 ಲೋಡು, ಟ್ರ್ಯಾಕ್ಟರ್ ಲೋಡ್ ಆಗ್ತದೆ, ಅಂದರೆ ಒಂದು ಟ್ರ್ಯಾಕ್ಟರ್ ಲೋಡ್ ಅಂದರೆ ಸಾಧಾರಣ 3 ಟನ್ನಿಂದ 3.5 ಟನ್ನು. ನಾವು ಒಂದು ಟ್ರ್ಯಾಕ್ಟರ್ ಲೋಡ್ನ ನಾವು ನಮ್ಮ ಸಲುವಾಗಿ ಅಂತ ವ್ಯಾಲ್ಯೂಯೇಷನ್ ಮಾಡಿಕೊಂಡ್ರೆ 3,000 ರೂಪಾಯಿಗೆ ಒಂದು ಲೋಡ್ ಅಂತ ತಿಳ್ಕೊಳ್ತೀವಿ ನಾವು. ನಾವು ಬೇರೆದವ್ರಿಗೆ ಕೊಟ್ಟರೆ 4,000 ರಿಂದ 5,000 ತನಕ ಒಂದು ಲೋಡ್ ಕೊಡ್ತೀವಿ ನಾವು ಬೇರೆದವ್ರಿಗೆ. ನಮಗೆ ಸಾಧಾರಣ 150 ಲೋಡ್ ಅಂತೂ ವರ್ಷಕ್ಕೆ ಆಗೇ ಆಗ್ತದೆ. ಅದ್ರದ್ದು ಬೈ ಪ್ರಾಡಕ್ಟ್ಗೂ ಒಳ್ಳೆ ಒಂದು ಆದಾಯ ಬರ್ತದೆ ತಮಗೆ? ನಮ್ಮ ಬೈ ಪ್ರಾಡಕ್ಟ್ಸ್ ಅಂದರೆ ಗೊಬ್ಬರ ಒಂದು, ಆಮೇಲೆ ನಮ್ಮ ಬರೋ ಕರುಗಳು. ಎಂಥ ಕರುಗಳು ಅಂದರೆ ಈಗ ನಮ್ಮ ಒಂದು ಯೂನಿಟಿಗೆ ನಾವು ಲೆಕ್ಕ ಹಾಕ್ಕೊಂಡ್ಬಿಟ್ಟಿವಿ, ಕನಿಷ್ಠ ವರ್ಷ ಅಂದರೆ ಒಂದು 10 ಎಮ್ಮೆಗಳು ತಯಾರಾಗ್ತಾವೆ. 2 ವರ್ಷ 3 ವರ್ಷದಿಂದ ನಾವು 10 ಎಮ್ಮೆಗಳು, 10 ಎಮ್ಮೆ ಅಂದ್ರೂ 10 ಲಕ್ಷದಿಂದ 12 ಲಕ್ಷ ರೂಪಾಯಿ. ಅದು ರೆಗ್ಯುಲರ್ ಸರ್ಕ್ಯುಲೇಷನ್ ಇದ್ದಂಗೆ, ಅದು ನಾನ್ ಸ್ಟಾಪು. ಆಮೇಲೆ ಉಳಿಕಿದ್ವಿ ಏನು ಕೋಣಗರಗಳು ಬರ್ತಾವೆ, ಕೋಣಗರಗಳು ಸಾಧಾರಣ 5,000 ರಿಂದ 10,000 ತನಕ ಒಂದು ಕೋಣಗರು ಮಾರ್ತೀವಿ ನಾವು. ಅದು ಸಾಧಾರಣ ಒಂದು 15 ರಿಂದ 20 ಕೋಣನೇ ಬರಲಿಕ್ಕೆ ಹುಟ್ಟಲಿಕ್ಕತ್ತೇವೆ ಜಾಸ್ತಿ. ನಾವು ಅದೊಂದು 1.5 ಲಕ್ಷದಿಂದ 2 ಲಕ್ಷ ರೂಪಾಯಿದು ಕೋಣಗರಗಳು ಬರ್ತಾವೆ, ಎಮ್ಮೆ ಕರುಗಳು ಅಲ್ದ. ಈಗ ಮೂತ್ರದ ಕಲೆಕ್ಷನ್ ಭಾಳ ಆಗುತ್ತೆ, ಮೂತ್ರ ಯಾವ ರೀತಿ ಉಪಯೋಗ ಮಾಡ್ಕೋತಾರೆ ನೀವು ಕೃಷಿ ಒಳಗೆ ಬಳಕ್ತಾ ಇದ್ದೀರಾ? ಹೆಂಡೆ ಆಯಿತು, ಹೆಂಡೆನ ಗೊಬ್ಬರ ಮಾಡಿ ಮಾರ್ಬೋದು ಅಥವಾ ಹೊಲಕ್ಕೆ ಹಾಕೋಬೋದು. ಮೂತ್ರ ಮೈ ತೊಳೆದಂಥ ನೀರು ಎಲ್ಲ ಒಳ್ಳೆಯ ಒಂದು ಫರ್ಟಿಲಿಟಿ ಇರ್ತದೆ ಅದು. ಅದಕ್ಕೊಂದು ನಾವು ಪಿಟ್ ತೋಡಿಸಿವಿ, ಅಲ್ಲಿ ಎಲ್ಲ ಹೋಗಿ ಅಕ್ಯುಮುಲೇಟ್ ಆಗ್ತಾವೆ. ಅದಕ್ಕೆ ಅದನ್ನು ಡೈಲ್ಯೂಟ್ ಮಾಡಿ ನಾವು ಪಂಪ್ ಮಾಡ್ತೀವಿ, ಅದು ಹೊಲಗಳಿಗೆ ಡೈರೆಕ್ಟ್ ಪಂಪ್ ಮಾಡ್ತೀವಿ ನಾವು. ಈಗ ಸುಮಾರು ನೀವು ಡೈರಿ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? 2 ವರ್ಷ. ಏನು ಅನ್ನಿಸ್ತು ಒಬ್ಬ ಒಳ್ಳೆಯ ಡೈರಿ ಫಾರ್ಮರ್ ಆಗಿ ಇತರರಿಗೆ, ಯುವಕರು ಸಾಕಷ್ಟು ಜನ ಕಲಿತಂಥವ್ರು ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಭಾಳ ಸಾಕಷ್ಟು ಇದೆ. ಯಾರಿಗೆ ನೀರಿನ ಅನುಕೂಲತೆ, ಹೊಲ ಅನುಕೂಲತೆ, ಹೊಲ ಮನೆ ಇದ್ದಾವೆ ಅಂಥವರು ಡೈರಿ ಫಾರ್ಮ್ ಮಾಡ್ಬೋದು ಅಂತ ಹೇಳ್ತಾರೆ. ತಾವು ಹೇಗೆ ಈ ನನ್ನ ಪರಿಸ್ಥಿತಿ ಹೇಳಬೇಕಂದ್ರೆ, ನಾನು ಈ 77 ವರ್ಷ ನನಗಿರೋದು, ನಾನು ಸಾಧ್ಯ ಆದಷ್ಟು ಸೂಪರ್ವಿಷನ್ ಮಾಡ್ತೀನಿ, ಬಂದು ಹೋಗ್ತೀನಿ, ಆದರೆ ಮುಂಜಾನೆಯಿಂದ ಸಂಜೆ ತನಕ ಇರೋದಕ್ಕಾಗೋದಿಲ್ಲ. ಆಮೇಲೆ ಅಷ್ಟು ಕಾನ್ಸಂಟ್ರೇಟ್ ಮಾಡಲಾರ್ದಿದ್ರು ನನಗೆ ಇದರಿಂದ ಏನು ನುಕ್ಸಾನ ಇಲ್ಲ. ನನಗೆ ಒಂದೇಳ ತಿಂಗಳಿಗೆ ಒಂದು 50,000 ರೂಪಾಯಿ ಉಳಿದ್ರೂ ಸಾಕು ನನಗೆ ಎರಡು ಯೂನಿಟ್ ನಡುವ. ಆಮೇಲೆ ಇದೆಲ್ಲ ಇಂಡೈರೆಕ್ಟಾಗಿ ನಮ್ಗೆ ಇದೆಲ್ಲ ಬಹಳಷ್ಟು ಬೈ ಪ್ರಾಡಕ್ಟ್ಸ್ ಬರ್ತವೆ ನಮ್ಗೆ. ಅದೇ ಒಬ್ಬ ಯಂಗ್ಸ್ಟರ್ ಇದ್ದರೆ ಇದು ಇದನ್ನು ಆತ ಎಲ್ಲ ಇದು ಮಾಡ್ಕೊಂಡು ಚಲೋ ಮ್ಯಾನೇಜ್ ಮಾಡಿ ಇದಕ್ಕಿಂತ ಹೆಚ್ಚು ಹಾಲು ಉತ್ಪಾದನೆ ಮಾಡೋದಲ್ದ ಆತ ಸಹಜವಾಗಿ ಪಿಲ್ಫ್ರೇಜು ಅದು ಇದು ಕಡಿಮೆ ಆದರೆ ಸಹಜವಾಗಿ 100,000 ರೂಪಾಯಿ ಸಂಬಳ ಆರಾಮಾಗಿ ಈ ಡೈರಿ ಫಾರ್ಮ್ನಿಂದ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ಜಿ ಬಿ ಕುಲಕರ್ಣಿ ಅವರೇ, ಇದುವರೆಗೆ ನಿಮ್ಮ ಕೆಲವೊಂದಿಷ್ಟು ವಿಚಾರವನ್ನು ಡೈರಿ ಫಾರ್ಮ್ ಬಗ್ಗೆ ಹಂಚ್ಕೊಂಡಿದ್ದೀರಿ. ನಮ್ಮ ಯುವಕರು ಕಲ್ತಂಥವರು ಸಾಕಷ್ಟು ಜನ ಇದ್ದಾರೆ, ನೀರಿನ ಅನುಕೂಲತೆ ಇರುತ್ತೆ, ಹೊಲದ ಅನುಕೂಲತೆ ಇರುತ್ತೆ, ಅಂಥವರು ಇಂಥ ವಿಚಾರವನ್ನು ಮಾಡಿ ಇತ್ತೀಚೆಗೆ ಸಾಕಷ್ಟು ಸರ್ಕಾರದವರು ಸಹ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಇದನ್ನು ಮಾಡಲಿಕ್ಕೆ ಜನ ಮುಂದೆ ಬರಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಆಕಳು ತಳಿ ಸಾಕಾಣಿಕೆಯನ್ನು ಮಾಡುತ್ತಿರುವ ಡಾಕ್ಟರ್ ಜಿ ವಿ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವಲತ್ತಿ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. ಫಸಲ್ ಬಿಮಾ ಸೇ ಹರ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯ್. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯ್ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯ್ ಕೋಯಿ ಫಿಕ್ರ ನಹೀ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ರೈತ ಬಾಂಧವರೇ, ಈಗ ಕೇಳಿ ಬಿಟಿ ಹತ್ತಿಯಲ್ಲಿ ಗುಲಾಬಿ ಕಾಯಕೊರಕದ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಶ್ರೀವಾಣಿ ಜಿಎನ್ ಅವರಿಂದ ಮಾಹಿತಿಯನ್ನು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶ್ರೀವಾಣಿ ಜಿಎನ್ ಅಂತ. ನಾನು ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಲ್ಲಿ ಕೀಟಶಾಸ್ತ್ರ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ರೈತ ಬಂದವರು ಈಗಾಗಲೇ ತಮ್ಮ ಹೊಲಗಳಲ್ಲಿ ಹತ್ತಿ ಬೆಳೆಯನ್ನು ಬಿತ್ತಿದ್ದಾರೆ. ಆಲ್ಮೋಸ್ಟ್ ಈಗ 1 ತಿಂಗಳವರೆಗೂ ಬೆಳೆ ಇದೆ. ಸೊ ಈ ಹತ್ತಿ ಬೆಳೆಯಲ್ಲಿ ಈ ಬಿಟಿ ಹತ್ತಿ ಬಂದಾಗಿಂದ ಕಾಯಿಕೊರಕದ ಬಾಧೆ ಕಡಿಮೆ ಆಗಿತ್ತು. ಬಟ್ ಇತ್ತೀಚೆಗೆ 5-6 ವರ್ಷಗಳಿಂದ ಏನಾಗಿದೆ, ಈ ಗುಲಾಬಿ ಕಾಯಿಕೊರಕ ಅನ್ನೋ ಕೀಟ, ಆಡು ಭಾಷೆಯಲ್ಲಿ ಕೆಂಪು ಹುಳು ಅಂತ ಹೇಳ್ತಾರೆ ರೈತರು. ಸೊ ಈ ಗುಲಾಬಿ ಕಾಯಿಕೊರಕ ಅನ್ನೋ ಕೀಟ ಈ ಬಿಟಿ ಹತ್ತಿಯಲ್ಲಿ ಇದರದ್ದು ಬಾಧೆ ತುಂಬ ಜಾಸ್ತಿ ಆಗಿದೆ. ಸೊ ಈ ಗುಲಾಬಿ ಕಾಯಿಕೊರಕ ಕೀಟ ಏನು ಮಾಡುತ್ತೆ ಅಂತಂದರೆ, ಇದರದ್ದು ಹಾನಿಯ ಲಕ್ಷಣ ಅಂತಂದರೆ, ಇದು ಈ ಹತ್ತಿಯ ಕಾಯಿ ಏನಿರುತ್ತಲ್ಲ ಅದ್ರ ಒಳಗಡೆ ಹೋಗ್ಬಿಟ್ಟು ಸೊ ಅದರದ್ದು ಬೀಜದ ಮೇಲೆ ಇದು ತಿಂತದೆ. ಸೊ ಈ ಹತ್ತಿಯ ಕಾಯಿ ಒಳಗಡೆ ಹೋಗ್ಬಿಟ್ಟು ಅದ್ರ ಬೀಜದ ಮೇಲೆ ಇದು ತಿಂತದೆ. ಸೊ ಆ ಥರ ಮಾಡೋದ್ರಿಂದ ಏನಾಗುತ್ತಂದ್ರೆ, ಈ ಹತ್ತಿ ಕಾಯಿ ಒಡೆಯೋದು, ಹತ್ತಿ ಕಾಯಿ ಚೆನ್ನಾಗಿ ಒಡೆಯಲ್ಲ. ಆಮೇಲೆ ಒಡೆದ್ರೂ ಸಹ ಏನಾಗುತ್ತೆ, ಈ ಹತ್ತಿ ಏನಿರುತ್ತಲ್ಲ ಅದು ಕಪ್ಪಾಗಿ ಬರ್ತದೆ, ಅಥವಾ ಈ ಕಾಯಿಗಳು ಸರಿಯಾಗಿ ಒಡೆಯಲ್ಲ, ಆಮೇಲೆ ಬಿಡಿಸ್ಲಿಕ್ಕೆ ಸರಿಯಾಗಿ ಬರಲ್ಲ, ಆಮೇಲೆ ಇದರಿಂದಾಗಿ ಈ ಮಾರುಕಟ್ಟೆಯಲ್ಲಿ ಸಹ ಬೆಲೆ ಸರಿಯಾಗಿ ಬರಲ್ಲ. ಇನ್ನೊಂದು ಏನಂತಂದ್ರೆ, ಇಳುವರಿಯೂ ಸಹ ಗುಲಾಬಿ ಕಾಯಿಕೊರಕದ ಬಾಧೆ ಜಾಸ್ತಿ ಆದಲ್ಲಿ ಇಳುವರಿಯೂ ಸಹ ನಾವು ನೋಡಿದಂತೆ 80-90% ಸಹ ಈ ಇಳುವರಿ ಕುಂಠಿತಗೊಳ್ಳೋದು ನಾವು ನೋಡಿದ್ದೀವಿ ರೈತರ ಹೊಲದಲ್ಲಿ. ಸೊ ಅದಕ್ಕೆ ಈ ಗುಲಾಬಿ ಕಾಯಿಕೊರಕದ ನಿರ್ವಹಣೆ ಯಾವ ಥರ ಮಾಡಬೇಕು ಅಂತಂದರೆ, ಸೊ ಈ ಗುಲಾಬಿ ಕಾಯಿಕೊರಕದ ನಿರ್ವಹಣೆಗಾಗಿ ಕೆಲವು ವಿಶೇಷ ಕ್ರಮಗಳಿದ್ದಾವೆ ಇವೆ. ಅವು ಏನೇನು ಅಂತಂದರೆ, ಬೆಳೆಯು 1 ತಿಂಗಳಿದ್ದಾಗ ಕೀಟದ ಸಮೀಕ್ಷೆಗಾಗಿ ಪ್ರತಿ ಎಕರೆಗೆ 2 ನಾವು ಲಿಂಗಾಕರ್ಷಕ ಬಲೆಗಳನ್ನು ನೆಡಬೇಕು. ಈ ಕೀಟದ ಗಂಡು ಪತಂಗಗಳೇನಿರ್ತಾವಲ್ಲ, ಸೊ ಆ ಗಂಡು ಪತಂಗಗಳನ್ನ ಸಾಮೂಹಿಕವಾಗಿ ಆಕರ್ಷಿಸಿ ನಾಶಪಡಿಸಬೇಕು ಅಂತಂದರೆ, ಪ್ರತಿ ಎಕರೆಗೆ 12 ಈ ಲಿಂಗಾಕರ್ಷಕ ಅಥವಾ ಮೋಹಕ ಬಲೆಗಳನ್ನು ಸಮಾನಾಂತರವಾಗಿ ನಾವು ರೈತರು ಹೊಲದಲ್ಲಿ ಅಳವಡಿಸ್ಕೋಬೇಕು. ಸೊ ಬಲೆಗೆ ಬಿದ್ದ ಪತಂಗಗಳನ್ನು ಸಾಯಿಸ್ಲಿಕ್ಕೆ ಡಿ ಡಿ ವಿ ಪಿ ಅಂತ ಕೀಟನಾಶಕ ಸಿಗುತ್ತೆ. ಸೊ ಆ ಕೀಟನಾಶಕದಲ್ಲಿ ಅದ್ದಿದ ಅರಳೆಯನ್ನು ಬಲೆಯಲ್ಲಿ ಕೆಳಗಡೆ ಇಡಬೇಕು ಬುಡದಲ್ಲಿ. ಈ ಮೋಹಕ ಬಲೆಗಳು ಅಳವಡಿಸಿದಾಗ ರೈತರು ಏನು ಗಮನದಲ್ಲಿ ಇಟ್ಕೋಬೇಕು ಅಂತಂದರೆ, ಈ ಬಲೆಗಳನ್ನ ಬೆಳೆಯ ಮಟ್ಟದಿಂದ 15 ಸೆಂಟಿಮೀಟರ್ ಎತ್ತರ ಇರೋ ಹಾಗೆ ನೋಡ್ಕೋಬೇಕು. ಅಂದರೆ ಬೆಳೆ ಇರುವಂತಹ ಎತ್ತರಕ್ಕಿಂತ 15 ಸೆಂಟಿಮೀಟರ್ ಎತ್ತರವಾಗಿ ಇರಬೇಕು. ಸೊ ಇನ್ನೊಂದು ಏನು ಅಂತಂದರೆ, ಮೋಹಕ ಬಲೆಗಳಲ್ಲಿ ಈ ಹೆಣ್ಣಿನ ಹುಳದ್ದು ವಾಸನೆ ಇರುವಂತಹ ಲೂರುಗಳಿರ್ತವೆ. ಸೊ ಆ ಲೂರುಗಳನ್ನು 20 ದಿವಸಕ್ಕೊಮ್ಮೆ ಈ ಲೂರುಗಳನ್ನ ಬದಲಾಯಿಸಬೇಕು. ಸೊ ಈ ರೀತಿಯಾಗಿ ನಾವು ಸಾಮೂಹಿಕವಾಗಿ ಕಾಯಿಕೊರಕದ ಪತಂಗಗಳನ್ನ ನಾಶ ಮಾಡೋದ್ರಿಂದ ಈ ಗುಲಾಬಿ ಕಾಯಿಕೊರಕದ ಹಾವಳಿಯನ್ನು ಕಡಿಮೆ ಮಾಡ್ಬೋದು. ನಂತರ ಈ ಕಾಯಿಗಳು ಬಲಿಯೋ ಹಂತದವರೆಗೂ ಸಹ ಇದನ್ನು ನಾವು ನಿಯಂತ್ರಣವನ್ನು ಮಾಡ್ಬೋದು. ಈ ಗುಲಾಬಿ ಕಾಯಿಕೊರಕದ ಹಾನಿಯ ಮಟ್ಟ ಎಷ್ಟು ಜಾಸ್ತಿ ಇದೆ, ಯಾವ ಥರ ಇದನ್ನು ತಿಳ್ಕೊಬೋದು ಅಂತಂದರೆ, ನಾವು ಸಮೀಕ್ಷೆಗಾಗಿ ಏನು ಮೋಹಕ ಬಲೆಗಳನ್ನ ನೆಡ್ತೀವಲ್ಲ, ಆ ಮೋಹಕ ಬಲೆಗಳನ್ನು ನಾವು ಕಂಟಿನ್ಯೂಸ್ ಆಗಿ ರೈತರು ಹೊಲಗಳಲ್ಲಿ ಡೈಲಿ ಅದನ್ನು ಹೋಗ್ಬಿಟ್ಟು ವಾಚ್ ಮಾಡ್ತಾ ಇರಬೇಕು. 3 ದಿನ ನಾವು ಕಂಟಿನ್ಯೂಸ್ ಆಗಿ ಅದನ್ನು ವಾಚ್ ಮಾಡಿದಾಗ ಕಂಟಿನ್ಯೂಸ್ ಆಗಿ ಆ ಬಲೆಗಳಲ್ಲಿ ಕನಿಷ್ಠ 8 ಪತಂಗಗಳು ಆ ಮೋಹಕ ಬಲೆಗಳಲ್ಲಿ ಬಿದ್ದರೆ ಅದು ಜಾಸ್ತಿ ನಷ್ಟ ಮಾಡುತ್ತೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಆವಾಗ ನಾವು ನಿರ್ವಹಣೆ ಕ್ರಮಗಳನ್ನು ಕೈಗೊಳ್ಳಲು ಪ್ರಾರಂಭ ಮಾಡಬೇಕು. ಆರ್ಥಿಕ ಮಟ್ಟಕ್ಕೆ ರೀಚ್ ಆಗುತ್ತೆ ಅಂದರೆ, ಜಾಸ್ತಿ ಹಾನಿ ಬರುತ್ತೆ ಅಂದರೆ, ಹಾವಳಿ ಜಾಸ್ತಿ ಇದೆ ಗುಲಾಬಿ ಕಾಯಿಕೊರಕದ್ದು ಅಂತ ನಮಗೆ ಗೊತ್ತಾದ ಮೇಲೆ ನಾವು ಕೀಟನಾಶಕ ಸಿಂಪರಣೆಯನ್ನು ಕೈಗೊಳ್ಬೋದು. ಯಾವ್ಯಾವ ಕೀಟನಾಶಕಗಳ ಸಿಂಪರಣೆ ಅಂತಂದರೆ, ಈ 10 ದಿನಗಳ ಅವಧಿಗಿಂತ ಮುಂಚಿತವಾಗಿ ಈ ಬೆಳೆಯಲ್ಲಿ 2 ಮಿಲಿಲೀಟರ್ ಪ್ರೊಫ್ನೋಫಾಸ್, ಇದು ತತ್ತಿನಾಶಕ. ಸೊ ಇದನ್ನು ನಾವು ಸಿಂಪರಣೆಯನ್ನು ಕೈಗೊಳ್ಬೋದು. ಪ್ರೊಫ್ನೋಫಾಸ್ ಇದು ಇಲ್ಲ ಅಂತಂದರೆ 1 ಗ್ರಾಮು ಥೈಡ್ ಕಾರ್ಬು ಅಥವಾ 2 ಮಿಲಿ ಕ್ವಿನಾಲ್ಫಾಸ್, ಇವೆಲ್ಲನೂ ತತ್ತಿನಾಶಕವಾಗಿ ಕೆಲಸ ಮಾಡ್ತವೆ. ಸೊ ಇದನ್ನು ನಾವು ಬೆಳೆ 3 ತಿಂಗಳಕ್ಕಿಂತ ಮುಂಚೆ ಇರುವಾಗ ನಾವು ಇದನ್ನು ಸಿಂಪರಣೆಯನ್ನು ಕೈಗೊಳ್ಬೋದು. ನಂತರ 100 ದಿನಗಳ ನಂತರದ ಬೆಳೆಯಲ್ಲಿ ಅವಶ್ಯಕತೆಗೆ ಅನುಸಾರವಾಗಿ ನಾವೇನು ಮಾಡಬೇಕಂದ್ರೆ ಕೀಟನಾಶಕ ಸಿಂಪರಣೆಯನ್ನು ಕೈಗೊಳ್ಬೋದು. ಯಾವುದು ಅಂತಂದರೆ, 0.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಲ್ಯಾಮ್ಡಾ ಸೈಲೋತ್ರಿನ್ ಅಥವಾ ಸೈಪರ್ಮೆಥ್ರಿನ್, ಇದನ್ನು ಸಹ 0.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿಬಿಟ್ಟು ಸಿಂಪರಣೆಯನ್ನು ಕೈಗೊಳ್ಬೇಕು. ಇನ್ನೊಂದೇನಂದರೆ, ಈ ಪ್ರತಿ ಎಕರೆಗೆ 400-500 ಲೀಟರ್ ಸಿಂಪರಣ ದ್ರಾವಣವನ್ನು ಖಂಡಿತವಾಗಿಯೂ ನಾವು ಬಳಸಬೇಕು. ರೈತರು ಇನ್ನೂ ಏನು ಈ ಹತ್ತಿ ಗುಲಾಬಿ ಕಾಯಿಕೊರಕದ ನಿರ್ವಹಣೆಗೆ ಪಾಯಿಂಟ್ಸ್ ತಲೆಯಲ್ಲಿ ಇಟ್ಕೋಬೇಕು ಅಂತಂದರೆ, ಈ ಹತ್ತಿ ಬಿಡಿಸುವ ಕಾರ್ಯವನ್ನು ನಾವು ಬೇಗ ಬೇಗ ಮುಗಿಸ್ಬೇಕು. ಅಂದರೆ ಈ ಫಸ್ಟ್ ಪಿಕ್ಕಿಂಗ್ ಮಾಡ್ತೀವಿ, ಆಮೇಲೆ ನಂತರ ಸೆಕೆಂಡ್ ಪಿಕ್ಕಿಂಗ್ ಮಾಡ್ತೀವಿ, ಅದನ್ನು ಕಂಟಿನ್ಯೂಸ್ ಆಗಿ ಪಿಕ್ಕಿಂಗ್ ಮಾಡಿಬಿಟ್ಟು ಹತ್ತಿನ ಬಿಡಿಸೋದು ಕೆಲಸ ಮುಗಿಸ್ಬೇಕು. ಆ ಬಿಡಿಸೋದು ಮುಗಿಸಿದ ಮೇಲೆ 2ನೇ ಪಿಕ್ಕಿಂಗ್ 3ನೇ ಪಿಕ್ಕಿಂಗ್ ಆದಮೇಲೆ ನಾವು ಯಾವುದೇ ಕಾರಣಕ್ಕೂ ರೈತರು ಅದೇ ಬೆಳೆಗೆ ಮತ್ತೆ ನೀರು ಕೊಟ್ಟು ಆಮೇಲೆ ಗೊಬ್ಬರ ಕೊಟ್ಟು ಅದನ್ನೇ ಬೆಳೆಸಿಬಿಟ್ಟು ಆ ಬೆಳೆಯನ್ನು ಮುಂದುವರಿಸಬಾರ್ದು. ಯಾಕಂತಂದರೆ, ಆ ಬೆಳೆನ ಮುಂದುವರಿಸಿದ್ರೆ ಏನಾಗುತ್ತೆ ಅಂದರೆ, ಈ ಗುಲಾಬಿ ಕಾಯಿಕೊರಕಕ್ಕೆ ಫುಡ್ ಅಂದರೆ ಆಹಾರ ಸಿಗುತ್ತೆ, ಆಸರೆ ಸಿಗುತ್ತೆ. ಅದರಿಂದಾಗಿ ಏನಾಗುತ್ತೆ ಅಂದರೆ, ಇದು ಕಂಟಿನ್ಯೂ ಆಗ್ತಾನೇ ಬರುತ್ತೆ, ಬೆಳೆ ಅವಧಿ ಮುಗಿಯೋವರೆಗೂ ಕಂಟಿನ್ಯೂ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬೆಳೆವರೆಗೂ ಇದು ಕೋಶಾವಸ್ಥದಲ್ಲಿ ಉಳ್ಕೊಂಡು ನೆಕ್ಸ್ಟ್ ಬೆಳೆಗೂ ಸಹ ಇದು ಹಾನಿಯನ್ನು ಉಂಟು ಮಾಡುತ್ತೆ. ಸೊ ಅದಕ್ಕೆ ಆದಷ್ಟು ಬೇಗನೆ ಇನ್ನು ಪಿಕ್ಕಿಂಗನ್ನು ಮುಗಿಸ್ಬಿಟ್ಟು, ಹತ್ತಿ ಬಿಡಿಸೋ ಕೆಲಸವನ್ನು ಮುಗಿಸ್ಬಿಟ್ಟು ಕಂಪ್ಲೀಟಾಗಿ ಬೆಳೆನ ತೆಗೆದು ಬಿಡಬೇಕು. ನಂತರ ಜಿನ್ನಿಂಗ್ ಮಿಲ್ಲುಗಳಿರ್ಬೋದು, ಅಥವಾ ಜಿನ್ನಿಂಗ್ ಕೊಡುವಾಗ ಅಥವಾ ಒಂದು ಕಡೆ ಇಟ್ಟಿರ್ತೀವಿ, ಇನ್ನು ನಾವು ಮಿಲ್ಗೆ ಕೊಡೋದಕ್ಕಿಂತ ಮುಂಚೆನೇ ಒಂದು ಕಡೆ ಹತ್ತಿಯನ್ನು ಇಟ್ಟಿರ್ತಾರೆ ರೈತರು. ಸೊ ಅಲ್ಲೂ ಸಹ ಈ ಮೋಹಕ ಬಲೆಗಳನ್ನ ಹಾಕಬೇಕು. ಅಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಆ ಬೀಜಗಳ ಒಳಗಡೆ ಏನು ಕೋಶಗಳಿರ್ತವೆ ಮತ್ತು ನಂತರ ಪತಂಗಗಳು ಹೊರಗಡೆ ಬರ್ತಾವಲ್ಲ, ಅವನು ಸಹ ಅದಕ್ಕೆ ಬಿದ್ದುಬಿಟ್ಟು ಸತ್ತೋಗ್ತವೆ. ಆ ಥರ ಆದರೆ ಏನಾಗುತ್ತೆ ಅಂದರೆ, ನೆಕ್ಸ್ಟು ಆ ಭೂಮಿಯಲ್ಲಿ ಈ ಗುಲಾಬಿ ಕಾಯಿ ಕೊರಕ ಅನ್ನೋದು ಇರಲ್ಲ. ನೆಕ್ಸ್ಟು ಸೀಸನ್ಗೆ ನೆಕ್ಸ್ಟ್ ಬೆಳೆಯಲ್ಲೂ ಸಹ ಈ ಗುಲಾಬಿ ಕಾಯಿ ಕೊರಕದ ಹಾವಳಿ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ. ಸೊ ಈ ಥರ ಈ ಬೆಳೆಯ ಮುಂಚೆನೆ ಅಂದರೆ ಮೊದಲನೇ ಹಂತದಲ್ಲೇ ಅಂದರೆ 1 ತಿಂಗಳು ಇರುವಾಗಲೇ ಮೋಹಕ ಬಲೆಗಳನ್ನ ಅಳವಡಿಸೋದು, ನಂತರ ಅದರ ಕೀಟದ ಸಮೀಕ್ಷೆಯನ್ನು ಮಾಡೋದು, ಅದರ ಹಾನಿಯ ಮಟ್ಟವನ್ನು ತಿಳ್ಕೊಳ್ಳೋದು, ನಂತರ ವಿಶೇಷವಾಗಿ ನಿರ್ವಹಣೆ ಕ್ರಮಗಳನ್ನ ಕೈಗೊಳ್ಳೋದು, ಈ ಥರ ಎಲ್ಲ ಮಾಡಿದರೆ ರೈತ ಬಾಂಧವರು ಈ ಗುಲಾಬಿ ಕಾಯಿಕೊರಕದ ಪೀಡೆಯನ್ನು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಿಬಿಟ್ಟು ಇಳುವರಿಯನ್ನು ಜಾಸ್ತಿ ಮಾಡ್ಕೋಬೋದು, ಆಮೇಲೆ ಖರ್ಚನ್ನು ಸಹ ಕಡಿಮೆ ಮಾಡ್ಕೋವರೆಗೆ. ಬಿಟಿ ಹತ್ತಿಯಲ್ಲಿ ಗುಲಾಬಿ ಕಾಯಿಕೊರಕದ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಶ್ರೀವಾಣಿ ಜಿಎನ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳನ್ನು.

ನಡಿ ನಡಿ ಎಂಬ ಕೊತ್ತಿ ಗಿಡದ ನಾಚಿದರ ಕೃಪಿಯಲ್ಲಿ ಕೈ ಪಿಡಿಯೋ ಈಶಾ ಅಲ್ಲಿ ಇರುವಾನ ಗುರು ಮಾಂತೇಶ ಅಲ್ಲೇ ಕೈ ಪಿಡಿಯೋ ಈಶಾ ಅಲ್ಲೇ ಇರುವ ಗುರು ಮಾತೇಶ ಈ ಸೋಮಾರ್ಯನ ಗುರುವೆ ನಾನಾ ಪರಶಿವಾಯಕ್ಕೆ ಬಿದ್ದ ಪ್ರಭುವೆ ಜಗದೀಶನ ಜಪಿ ಸಗಲಲ್ಲ ಇದೆಯೋ ಸ್ಥಿರವಾದಲ್ಲ ಪೂರ್ವ ಜನ್ಮದ ಫಲದಿಂದ ಆ ಮಾನವ ಜನ್ಮಕ್ಕೆ ನೀ ಬಂದೆ ನೋಡಿ ಪ್ರಭು ನಾಮ ಕರಿ ಮಾಡಿ ಕೊಯಿ ನರ ಜನ್ಮ ಎಡೆ ಬಿಡದೆ ನೋಡಿ ಪ್ರಭು ನಾಮ ಕರಿ ಮಾಡಿ ಕೊಯಿ ನರ ಜನ್ಮ ಸುತರ ನಿನ್ನವರಲ್ಲ ಆ ಮತಿ ಹಿನನಾಗಿ ಮೊಯಿಸಿದಲ್ಲ ಎದೆ ಬಿಡದೆ ನೋಡಿ ಎದೆ ಬಿಡದೆ ನೋಡಿ ಪ್ರಭು ನಾಮ ಕಡಿ ಮಾಡಿ ಕೊಯಿ ನರ ಜನ್ಮ ಬಳಗಾವೆಲ್ಲ ತಂದೆ ತಾಯಿ ಬಂದು ಬಳಗಾವೆಲ್ಲ ನೀವಾಗ ಕಾಲಕ್ಕೆ ಒಪ್ಪರಿಲ್ಲ ನಂದು ನಿಂದು ಎಂಬ ಭ್ರಾಂತಿ ಪಡೆದಿತ್ತಲ್ಲ ಹೋಗ ಕಾಲಕ್ಕೆ ಯಾರೋ ಎಂದ ಬರಲಿಲ್ಲ ಭ್ರಾಂತಿ ಪಡೆದಿತ್ತಲ್ಲ ಹೋಗ ಕಾಲಕ್ಕೆ ಯಾರೋ ಎಂದ ಬರಲಿಲ್ಲ ಕಳಸಿದ ಹಣವೆಲ್ಲ ಓಣಕ್ಕೆ ಕಳಸಿದ ಹಣವೆಲ್ಲ ಓಣಕ್ಕೆ ಜಗದೀ ಈಶನ ಜಪಿಸಗಲಲ್ಲ ಇದೆಯೋ ಸ್ಥಿರ